ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವದಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತಡಲ್ಗಿ ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣೇಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ್ ಎಸ್ ಚೌಳೀನ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ಜೊತೆಗೆ ಕೃಷ್ಣೇಗೌಡರು ಇದ್ದಾರೆ, ಪ್ರಗತಿಪರ ರೈತರು, ತಡಲ್ಗಿ ಅವರು ತುಂಬ ಯಶಸ್ವಿ ರೈತರು, ಸಾಕಷ್ಟು ನೋವುಗಳನ್ನು ಉಂಡವರು ಮತ್ತು ಸಾಕಷ್ಟು ಸವಾಲುಗಳನ್ನು ಎದುರಿಸಿದವರು. ಸವಾಲುಗಳನ್ನು ಎದುರಿಸಿದಾಗಲೇ ಜೀವನದಲ್ಲಿ ಏನಾದರೂ ಯಶಸ್ಸು ಕಾಣ್ಬೋದು. ಈ ಇಲಾಖೆಗಳೊಂದಿಗೆ ಸಾಕಷ್ಟು ಇಲಾಖೆಗಳೊಂದಿಗೆ ಸಂಪರ್ಕ ಇಟ್ಕೊಂಡಂಥವ್ರು, ಯಾಕಂದ್ರೆ ಇವತ್ತು ಮಾಹಿತಿ ಇದ್ದಾಗ ಮಾತ್ರ ನಾವು ಏನೇನಾದ್ರು ಮಾಡಲಿಕ್ಕೆ ಮುಂದುವರ್ಲಿಕ್ಕೆ ಆಗ್ತದೆ. ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದಾಗ ಅದು ಒಂದು ಸಹಾಯ ಸಹಕಾರ ಅದರಿದ್ದಾಗ ಆಗ್ತದೆ. ಅಂಥ ಒಂದು ಪ್ರತಿ ಇಲಾಖೆಯೊಂದಿಗೂ ಒಂದು ಸತತ ಸಂಪರ್ಕ ಇಟ್ಕೊಂಡು ಇವತ್ತು ಯಶಸ್ವಿ ರೈತರಾಗಿ ಕೃಷ್ಣೇಗೌಡರು ಮುಂದೆ ಬಂದಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ, ಅವ್ರ ಅನುಭವವನ್ನು ಹಂಚಿಕೊಳ್ಳೋಣಂತೆ. ನಿಮಗೆ ಯಾಕದು ಅನುಕೂಲ ಆಗಬಾರ್ದು? ಆ ನಿಟ್ಟಿನೊಳಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ರೈತ ಬಾಂಧವರ ಪರವಾಗಿ ಮತ್ತು ವಿಜಯಪುರ ಆಕಾಶವಾಣಿ ಪರವಾಗಿ ಕೃಷ್ಣೇಗೌಡರನ್ನು ಹೃತ್ಪೂರ್ವಕ ಸ್ವಾಗತ ಮಾಡ್ತೇವೆ. ನಮಸ್ಕಾರ ಕೃಷ್ಣೇಗೌಡ್ರೆ. ನಮಸ್ಕಾರ. ನಿಮಗೆ ಹೃತ್ಪೂರ್ವಕ ಸ್ವಾಗತ. ತಮಗೆ ತಮ್ಮ ಅನುಭವ ಏನು ಸ್ವಲ್ಪ ಪರಿಚಯ ಮಾಡಿಕೊಡಲ್ಲ ಸರ್? ನಮ್ಮ ಅನುಭವ ಅಂದ್ರೆ ಕೃಷಿ ಅನ್ನೋದು ಭಾಳ ಕಷ್ಟದಾಯಕದ ಒಂದು ವ್ಯವಸ್ಥೆ ಒಳಗಿದ್ದಂಥ ಒಂದು ಇವತ್ತಿನ ಕೃಷಿ. ಇದರೊಳಗೆ ಭಾಳಷ್ಟು ಬುದ್ಧಿವಂತರು ಶ್ರಮಜೀವಿಗಳು ಮಾತ್ರ ಕೃಷಿಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಐತಿ. ಇರ್ತಿದ್ರೆ ಶ್ರಮನೂ ಇಲ್ಲ ಮತ್ತು ಬುದ್ಧಿನೂ ಇಲ್ಲ ಅಂತಂದ್ರೆ ಕೃಷಿ ಒಳಗೆ ಫೇಲ್ ಆಗ್ತೈತಿ, ಕೃಷಿ ಒಳಗೆ ಭಾಳಷ್ಟು ಹಾನಿ ಆಗ್ತೈತಿ. ಭಾಳಷ್ಟು ಜಾಗರೂಕತೆಯಿಂದ ಹೋರಾಟ ಮಾಡಿದರೂ ಕೂಡ ಒಂದೊಂದು ಸಲ ಮಾರ್ಕೆಟ್ದಾಗ ಏರುಪೇರು ಆಗ್ತೈತಿ. ಆನಂತರ ಹವಾಮಾನ ಏರುಪೇರಾಗಿ ಬರುವಂಥ ಇಳುವರಿ ಕಡಿಮೆ ಆದಾಗ ಮಾರ್ಕೆಟ್ ಸಿಗ್ತೈತಿ. ಸರಿಯಾದಂಥ ಹವಾಮಾನ ಮಳೆ ಗಿಳಿ ಎಲ್ಲ ಅನುಕೂಲ ಆಗಿ ಹೆಚ್ಚಿನ ವಾತಾವರಣದೊಳಗೆ ಚಲೋ ಅಂತ ಕಂಡು ಬಂದಾಗ ಇಳುವರಿ ಹೆಚ್ಚೋದಾಗ ಮಾರ್ಕೆಟ್ ಮಾತ್ರ ಫೇಲ್ ಆಗ್ತೈತಿ. ಹಿಂಗಾಗಿ ರೈತನ ಜೀವನದೊಳಗೆ ಏರುಪೇರು ಆಗ್ತಾವ. ಇದರ ಜೊತೆಗೆ ಸರ್ಕಾರದವರು ಕೂಡ ಒಂದು ಸ್ವಲ್ಪ ರೈತರ ಕಡೆ ಹೆಚ್ಚಿನ ಒಲವು ಕೊಡ್ತೇವೆ ಅಂತ ತಿಳ್ಕೊಂಡು ಪೇಪರ್ದಾಗ ಮತ್ತು ವೇದಿಕೆ ಮೇಲೆ ಹೇಳ್ತಾರೆ. ಮೊದಲಿದ್ದಂಥ ಕೂಲಿ ಕಾರ್ಮಿಕರು ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿಲ್ಲ, ಜಾಸ್ತಿ ಪಗಾರ ಕೇಳ್ತಾರೆ. ಪಗಾರನ ಮುಖ್ಯ ಆಗೈತಿ, ದುಡಿಮೆ ಮುಖ್ಯ ಇಲ್ಲ. ಹಿಂಗಾಗಿ ರೈತರಿಗೆ ಸ್ವಲ್ಪ ಮನ್ಯಾಗ ಮಾಡದೇ ಇರೋರು ವ್ಯವಸ್ಥಿತವಾಗಿ ಆಳಿನ ಮೇಲೆ ಮಾಡಬೇಕನ್ನೋರಿಗೆ ಇವತ್ತಿನ ಒಂದು ವ್ಯವಸಾಯ ಭಾಳ ಹಾನಿ ಒಳಗಿದೆ. ಮತ್ತು ಸರ್ಕಾರ ಕೂಡ ಕೆಲವೊಂದಿಷ್ಟು ನರೇಗಾ ಇವನ್ನೆಲ್ಲ ಮಾಡ್ಯಾರ. ನರೇಗಾ ಕೂಡ ಕೃಷಿಗೆ ಪೂರಕವಾಗಿ ಅಂತ ವ್ಯವಸ್ಥೆ ಒಳಗೆ ಬರ್ಬೇಕಲ್ಲ. ಹೊಲ ದುಡಿಬೇಕು, ಹೊಲ ದುಡಿದ್ರೆ ದೇಶದ ಉತ್ಪನ್ನ ಅಂತ ತಿಳ್ಕೊಬೇಕು. ಒಬ್ಬ ರೈತ ಬೆಳುವಂತವ್ರ ಬೆಳೆ ತಾನೇ ಮಾತ್ರ ತಿನ್ನೋದಿಲ್ಲ, ತಾನೇ ಉಪಯೋಗ ಮಾಡಂಗಿಲ್ಲ, ಅದನ್ನ ದೇಶಕ್ಕೆ ಕೊಡ್ತಾನ ಅನ್ನುವಂಥದ್ದು ವ್ಯವಸ್ಥೆ ಒಳಗೆ ಜನರ ಅರ್ಥ ಮಾಡ್ಕೊಂಡು, ರೈತರ ಅರ್ಥ ಮಾಡಿಕೊಂಡು ಸರ್ಕಾರದವರು ಆ ಬೆಳೆದ ಬೆಳೆ ನಮ್ಮ ಇಡೀ ದೇಶಕ್ಕೆ ಉಪಯೋಗ ಆಕೈತಿ, ಅದಕ್ಕೆ ಆ ಬೆಳೆಗೆ ಪೂರಕವಾಗಿ ಏನೇನು ವ್ಯವಸ್ಥೆ ಆಗಬೇಕು, ಆ ರೈತನ ಬಗ್ಗೆ ಏನು ಆಗಬೇಕು ಅನ್ನುವಂಥದ್ದನ್ನು ಗಮನದಾಗ ಇಟ್ಕೊಂಡು ಅವರು ದುಡಿಮೆಗಾರರಿಗೆ ದುಡಿಮೆ ರೂಪದೊಳಗೆ ಪ್ರೋತ್ಸಾಹ ಕೊಡಬೇಕಲ್ಲ. ರೈತ ನೊಕ್ಕದೇರಿ ಬಿಕ್ಕುವುದು ಜಗಲ್ಲ ಅಂತಂದಾಗೆ ಮುಂದೊಂದು ದಿವಸಕ್ಕೆ ಆಹಾರ ಅಂತ ತಿಳ್ಕೊಂಡು ಆಹಾರದ ಕೊರತೆಯಿಂದ ಹೋರಾಟ ಮಾಡುವಂಥ ಒಂದು ಸಂದರ್ಭ ಬಂದರೂ ಬರಬಹುದು ಅಂತ ನಮ್ಮ ಕೃಷ್ಣೇಗೌಡ ಬಹಳ ಸಮಂಜಸವಾದ ಮಾತು ಹೇಳಿದ್ರೆ, ಅಂದ್ರೆ ರೈತ ಇವತ್ತು ಸಂಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ರೆ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಭಾಗದಲ್ಲಿ ಸವಾಲುಗಳಿವೆ, ಸವಾಲುಗಳನ್ನ ಮೆಟ್ಟಿ ನಿಂತೆ ನಾವು ಯಶಸ್ಸನ್ನು ಪಡಿಬೇಕಾಗ್ತದೆ. ಆದ್ರೆ ತಾವು ಕೃಷಿಕರು ಇನ್ನೂ ಹೆಚ್ಚಿನ ಸವಾಲುಗಳನ್ನ ಎದುರಿಸಬೇಕಾಗಿದೆ, ಅದಕ್ಕೆ ಸರ್ಕಾರದ ಉತ್ತೇಜನ ಬೇಕು ಅಂತ ತಾವು ಅಂತೀರಾ. ಆದ್ರೆ ಕೃಷ್ಣೇಗೌಡ್ರೆ, ನಮ್ಮ ರೈತ ಬಾಂಧವರಿಗೆ ತಮ್ಮ ಪೂರ್ಣ ಪರಿಚಯ ಮಾಡಿಕೊಡ್ರಿ. ತಮ್ಮ ತಾವು ಎಲ್ಲಿಯವರು ಮತ್ತೆ ಏನೇನು ಮಾಡ್ತಾ ಇದ್ರಿ, ಯಾವ ಜಮೀನು, ಎಷ್ಟು ಜಮೀನಲ್ಲಿ ತಾವು ರೈತಾಪಿ ಮಾಡ್ತಾ ಇದ್ದೀರಾ, ಮತ್ತೆ ಏನೇನು ತಮ್ಮ ಅಭಿವೃದ್ಧಿ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋಣ. ನಾವು ಮೂಲತಃ ಬಾಲ್ಕೋಡ್ರ ಜಿಲ್ಲಾ ಬೀಳಿಗೆ ತಾಲೂಕು ರೊಳ್ಳೆ ಗ್ರಾಮದವರು. ನಮ್ಮ ಆಲಮಟ್ಟಿ ಡ್ಯಾಮಿನ ವ್ಯಾಪ್ತಿಯೊಳಗ ಮುಳುಗಡೆ ಅದು ಜಮೀನು. ಮುಳುಗಡೆ ಆದ ನಂತರ ನಾವು ಇಲ್ಲಿ ಬಾಗೇವಾಡಿ ಬಸವನ ಬಾಗೇವಾಡಿ ತಾಲೂಕು ತಡಲಿಗಿ ಚೀರಲದಿನ್ನಿ ತೆಲಗಿ ಗ್ರಾಮದೊಳಗೆ ಮೂರು ಸಂಬಂಧಪಟ್ಟಂಗೆ ಜಮೀನು ಖರೀದಿ ಮಾಡಿದೆವು. ಬಂಜರು ಭೂಮಿ ನಾವು ತಗೊಂಡಂಥ ಭೂಮಿ. ನಾವು ತಗೊಂಡ ನಂತರ ನಮಗೆ ಆ ಬೆಳೆ ಯಾವ್ದು ಬೆಳೆದ್ರು ಆ ಬೆಳೆ ಒಳಗೆ ನಾವು ಏನು ಬೆಳೆಯೋಕೆ ಸಾಧ್ಯ ಆಗಲಿಲ್ಲ. ಬಂಜರು ಭೂಮಿ ಇರೋದ್ರೆ ಬೆಳಿಬೇಕು, ಅದನ್ನು ಬಿತ್ತಬೇಕು, ಅದು ಹಾಳಾಗಿ ಹೋಗ್ಬೇಕು ಅಲ್ಪ ಮಳೆಯಿಂದ. ನೀರಾವರಿ ಕೂಡ ಸಾಕಷ್ಟು ಮಾಡ್ಬೇಕಂತ ಪ್ರಯತ್ನ ಮಾಡಿದರೂ ಕೂಡ ಎಷ್ಟೋ ಬೋರ್ ಹಾಕಿದ್ರು ಬೋರಿನಿಂದ ನೀರು ನಮಗೆ ಸಿಗಲಿಲ್ಲ. ಹಿಂಗಾಗಿ ನಾವು ಸಾಕಷ್ಟು ಆರ್ಥಿಕವಾಗಿ ಹಾನಿಗೀಡಾಗಿ ಒಕ್ಕಲ್ತನ ಬೇಡಪ್ಪ ಅನ್ನುವಂಥ ಹಂತಕ್ಕೆ ತಲುಪಿದ್ದೇವೆ ನಾವು. 2007 ಇದು ಮುಳವಾಡಿ ಆತ್ ನೀರಾವರಿ ಚಾಲು ಆದ ನಂತರ ಅದು ಸಿಪೇಜ್ ವಾಟ್ರು ತಗೊಂಡು ನಾವು ಡೆವಲಪ್ ಮಾಡಿದೆವು ಭೂಮಿ. ಅಲ್ಲಿಂದ ನಮ್ಮ ಹೋರಾಟಕ್ಕೆ ಸ್ವಲ್ಪ ಪ್ರಯತ್ನಕ್ಕೆ ಫಲ ಸಿಗಲಿಕ್ಕೆ ಐತಿ. ನಾವು ಸುಮಾರಾಗಿ ಆನಂತರ ನಾವು ಬೆಳೆದಂಥ ಬೆಳೆ ನಾವು ಹೊಲ್ದಾಗ ಮಾಡಿದಂಥ ಪ್ರಯತ್ನ ನೋಡಿ ನಮಗೆ ಶ್ರೇಷ್ಠ ಕೃಷಿಕ ಅಂತ 2011 ಕೊಟ್ಟರು. ಆನಂತರ 2013 ಪಂಡಿತ್ ಪ್ರಶಸ್ತಿ ಕೂಡ ಕೊಟ್ಟರು. ಇದಿಷ್ಟೆಲ್ಲ ಆಗಬೇಕು, ನಮ್ಮ ಹೋರಾಟಕ್ಕೆ ಬೆಲೆ ಸಿಗಬೇಕಾದ್ರೆ ನೀರಿಂದು ಕೂಡ ಅಷ್ಟೇ ಮುಖ್ಯ ಆಗಿತ್ತು. ಮೂಲಭೂತದೊಳಗೆ ಸೌಕರ್ಯ ಬಂದು ನೀರಿನ ಸೌಕರ್ಯ ರೈತರಿಗೆ ಅನಿವಾರ್ಯ. ಅದು ನಾವೇನೋ ಪ್ರಯತ್ನ ಮಾಡಿದ್ರು ಅದಕ್ಕೊಂದಿಷ್ಟು ಫಲ ಸಿಗುವಂಥ ಒಂದು ವ್ಯವಸ್ಥೆ ನೀರಿದ್ದಾಗ ಮಾತ್ರ. ಇದ್ರ ಜೊತೆಗೆ ನಮ್ಮ ಮತ್ತೆ ಇದೇ ವರ್ಷ ಎಲ್ಲ ಡ್ಯಾಮ್ನ ನೀರಿರಲಿಲ್ಲ, ಮಳೆನೂ ಸರಿಯಾಗಲಿಲ್ಲ, ಮತ್ತೆ ನಾವು ಬೆಳೆದಂಥ ಬೆಳೆ ಎಷ್ಟೋ ಒಂದು 10 ಥರ ಜಾತಿ ಕಬ್ಬು ನಮ್ಮಲ್ಲಿ ಇತ್ತು, ಎಲ್ಲ ಹಾಳಾಗಿ ಹೋಯಿತು. ಮತ್ತೆ ವ್ಯವಸ್ಥೆ ಹದಗೆಟ್ಟಿತು ಈ ಸಲ. ನಾವು ಆದ್ರೂ ಅವು ಮಣ್ಣು ಇನ್ನು ಹಾಕ್ಕೊಂಡು ಫಲವತ್ತತೆ ಮಾಡೋದ್ರಿಂದ ಕೆಲವೊಂದಿಷ್ಟು ಭೂಮಿ ಫಲವತ್ತತೆ ಆಗಿ ಉಳಿದವ. ಸಾಕಷ್ಟು ಈಗ ದ್ರಾಕ್ಷಿ ಏನೋ ಮಾಡಿ ಉಳಿಸ್ಕೊಂಡೆವು. ಸುಮಾರಾಗಿ ಒಂದು 10 ಟ್ರಕ್ನಷ್ಟು ಈರುಳ್ಳಿ ಬೆಳೆ ಈಗಾಗಲೇ ಸಂಗ್ರಹ ಮಾಡಿದೆವು. ಕರೆ ಈರುಳ್ಳಿ ಬೆಲೆ ಮಾರ್ಕೆಟ್ದಾಗ ಧಾರಣಿ ಇವತ್ತಿಲ್ಲ, ಇನ್ನು ಬರ್ತೈತೆ ಅಂತ ಕಾಯ್ದು ನೋಡಕತ್ತೇವು. ಒಟ್ಟಿನ ಮೇಲೆ ನಾವು ಪ್ರಯತ್ನ ಮಾಡಿದ್ದಕ್ಕೆ ಫಲ ಸಿಕ್ಕೈತಿ, ಆದರೆ ಕಷ್ಟ ಮಾತ್ರ ಐತೆ ಅಂತ ನಾನು ಹೇಳಬಲ್ಲ ರೈತದೊಳಗೆ. ಕೃಷ್ಣಗೌಡರ ಅಭಿನಂದನೆಗಳು. ಅಂದ್ರೆ ಸಮಗ್ರ ಕೃಷಿಯಲ್ಲಿ ಕೂಡ ಅಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಇರಬೇಕು ಅನ್ನೋ ಒಂದು ಒಂದು ಅಭಿಲಾಷೆಯೊಳಗೆ ತಮ್ಮಂತೂ ಬಂಜರು ಭೂಮಿಯನ್ನು ತಾವು ನೀರಿನ ಸಹಾಯದೊಂದಿಗೆ ಅದನ್ನು ಸ್ವಲ್ಪ ಫಲವತ್ತಾಗಿ ಮಾಡ್ಕೊಂಡಿದ್ದೀರಿ, ನಿಮಗೆ ನಿಜವಾಗಿ ಅಭಿನಂದನೆಗಳು. ಪ್ರಮುಖವಾಗಿ ಏನೇನು ಬೆಳೀತಾ ಇದ್ದೀರಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ಬೋದಾ? ನಾವು ಪ್ರಮುಖವಾಗಿ ಈರುಳ್ಳಿ ಬೆಳೆ, ಕಬ್ಬು, ದ್ರಾಕ್ಷಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಗೋಧಿ ಇವೆಲ್ಲ ಬೆಳೆಗಳನ್ನು ಮಾಡ್ತೇವೆ. ಪೇರ್ಲ ಐತಿ. ಸಮಗ್ರ ಬೆಳೆ ಒಳಗೆ ನಾವು ಒಂದು ಬೆಳೆ ಒಳಗೆ ಏನಾದರೂ ಏರುಪೇರು ಆದ್ರೆ ಒಂದು ಬೆಳೆಯಿಂದ ನಮಗೆ ಸರಿಯಾದ ಒಂದು ವ್ಯವಸ್ಥೆ ಬದುಕಲಿಕ್ಕೆ ಅನುಕೂಲ ಆಗತ್ತೆ. ಎಲ್ಲ ಬೆಳೆಗಳನ್ನು ನಾವು ಮಾಡುವಂತ ವ್ಯವಸ್ಥೆ ಒಳಗೆ ನಾವು. ಕೃಷ್ಣಗೌಡ, ಈಗ ನೀವು ಈ ಎಲ್ಲ ಬೆಳೆಗಳನ್ನು ಬೆಳಿಬೇಕು ಅಂದ್ರೆ ಈ ಬೀಜಗಳಿಗೆ ಯಾವ ರೀತಿ ನೀವು ಯಾರ ಸಹಕಾರ ತಗೋತೀರಿ, ಯಾವ ಥರ ಬೀಜಗಳನ್ನು ಹಾಕ್ತೀರಿ? ಯಾಕಂದ್ರೆ ನಾವು ಭಾಳ ಮಂದಿ ಕೇಳ್ತೀವಿ, ವಿಜ್ಞಾನಿಗಳನ್ನು ಸಂಪರ್ಕಿಸಿದ್ದೇನೆ ರೈತ ಬಾಂಧವರಿಂದನೇ ಬೀಜ ತೊಗೊಂಡು ಬಿಡ್ತಾರೆ, ಅದು ಕೆಲವೊಂದಿಷ್ಟು ತೊಂದರೆ ಆಗ್ಬಿಡ್ತದೆ, ಕೆಲವೊಮ್ಮೆ ಎಲ್ಲ ಹುಟ್ಟಂಗಿಲ್ಲ. ಅಂದರೆ ಯಾವ ಥರ ಬೀಜಗಳನ್ನು ತಾವು ತಮ್ಮ ಒಂದು ಹೊಲಕ್ಕೆ ಹಾಕ್ತಾ ಇದ್ದೀರಿ? ಇದು ಭಾಳ ಮಹತ್ವವಾದಂಥ ವಿಚಾರ. ಬೀಜನೂ ಕೂಡ ಅಷ್ಟೇ, ನಮಗೆ ರೈತರಿಗೆ ಒಳ್ಳೆ ಬೀಜ ಇದ್ರೇ ಅಲ್ಲಿ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯ ಐತಿ. ನಾವು ಕೃಷಿ ವಿಜ್ಞಾನ ಕೇಂದ್ರದೊಳಗೇ ಹೆಚ್ಚಿಗೆ ಯಾವ ಇಳುವರಿ ಬರ್ತೈತೆ ಅನ್ನುವಂಥ ಬೀಜ ತಳಿಗಳನ್ನು ಕೇಳಿ ಅವ್ರ ಮುಖಾಂತರ ನಾವು ಒಳ್ಳೆ ಬೀಜಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ವರ್ಷ ಮತ್ತೆ ಹೋಸಲ ನಾವು TS3R ಅಂತ ತೊಗರಿ ಹಾಕಿದ್ದೆವು, ಅದು ಚಲೋ ಇಳುವರಿ ಬಂತು. ಅದಕ್ಕಿಂತ ಮೊದಲಕ್ಕೆ ಇವರ KVK ಅವರು BSMR ಬೀಜ ಕೊಟ್ಟಿದ್ರು ತೊಗರಿ, ಅದು ಕೂಡ ಹೆಚ್ಚಿನ ಇಳುವರಿ ಬರುವಂಥದ್ದು. ಕರೆ ಅದಕ್ಕೆ ದಿವಸಗಳು ಭಾಳ ಇರೋದ್ರಿಂದ ನಾವು ಹೋಸಲ TSR3 ಅಂತ ಬದಲಾವಣೆ ಮಾಡಿದೆವು, ಅದು ಕೂಡ ಎಕರೆಗೆ 10 ಕ್ವಿಂಟಲ್ ಇಳುವರಿ ಬಂತು. ಈ ಸಲ ನಾವು ಮತ್ತೆ GRL 811 ಅಂತ ಹೊಸ ವೆರೈಟಿ ಹೊಸ ತಳಿ ಬರೋದ್ರಿಂದ ಗುಲ್ಬರ್ಗದಿಂದ ಮಣ್ಣೆ 40 ಕಿಲೋ ತಂದು ನಾವು ಈಗಾಗಲೇ 20-22 ಎಕರೆ ಬೀಜ ಬಿತ್ತನೆ ಮಾಡೆವು. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಯಾವುದೋ ಒಂದು ಒಕ್ಕಲುತನ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ದನ ಕರುಗಳು, ಆಡು, ಕುರಿಗಳು ಭಾಳ ಮುಖ್ಯ. ಹೀಗಾಗಿ ನಾನು ಆಡು ಸಾಕಾಣಿಕೆ ಮಾಡೀನಿ. ಆಡು ಸಾಕಾಣಿಕೆ ಒಳಗೆ ನಾವು ಹೆಚ್ಚಿನ ಒಂದು ಹಿಕ್ಕಿ ಜೊತೆಗೆ ನಾವು ಅದರ ಮೂತ್ರ ಹಾಳು ಮಾಡೋದಿಲ್ಲ. ಆ ಮೂತ್ರನ ತೊಳೆದ ರಾತ್ರಿ ಆಗಲಿ ಏನು ತರಬಿರ್ತೇವೆ ಒಂದು ಶೆಡ್ಡಿನಾಗ ಪರಿಶೀಲ ಮಾಡಿ ಅದನ್ನು 2-3 ದಿವಸಕ್ಕೊಮ್ಮೆ ತೊಳಿತೇವೆ. ಅದ್ರ ಮೂತ್ರ ಎಲ್ಲ ಸಂಗ್ರಹ ಮಾಡ್ತೀವಿ. ಆ ಮೂತ್ರ ಸಂಗ್ರಹ ಮಾಡಿದ್ದು ಮತ್ತೆ ಆ ಕುರಿ ಹಿಕ್ಕಿ ಮೇಲೆ ಹೋಗಿ ಹಾಕೋದ್ರಿಂದ ಅದು ಹೆಚ್ಚಿನ ಪ್ರಮಾಣದಾಗ ನಮಗೆ ಅದರ ಶಕ್ತಿ, ಗೊಬ್ಬರ ಶಕ್ತಿ, ಈಗ ಮಾಮೂಲಿ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದ್ರ ಜೊತೆಗೆ ಇದನ್ನು 4 ಪಟ್ಟು ನಮಗೆ ಹೆಚ್ಚಿನ ಒಂದು ಭೂಮಿಗೆ ಲಾಭ ಕೊಡ್ತೈತೆ ಅಂತ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ರೈತದೊಳಗೆ ಸ್ವಲ್ಪ ಬದಲಾವಣೆ ಮಾಡಿದ್ರೆ ರೈತಿಗಳು ಲಾಭದಾಯಕ. ಕೃಷ್ಣಗೌಡ, ಇತ್ತೀಚೆಗೆ ನಮ್ಮಲ್ಲಿ ಅಂದ್ರೆ ತೊಗರಿ ಬೆಳೆ ಬೆಳಿಲಿಕ್ಕೆ ಜನ ಶುರು ಮಾಡಿದ್ದಾರೆ, ಜಾಸ್ತಿ ಮೊದಲು ಇದ್ದಲ್ಲ ಈ ವಿಜಯಪುರ ಭಾಗದೊಳಗೆ, ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಕೂಡ. ಈಗ ತೊಗರಿ ಬೆಳೆ ಹೆಂಗೆ ನಡೀತಾ ಇದೆ ನಿಮ್ಮಲ್ಲಿ, ಹೆಂಗಿದೆ? ಈಗಾಗಲೇ ಹೇಳ್ದಂಗ ತೊಗರಿ ಬೆಳೆ ಲಾಭದಾಯಕ ಅಂತ ಈ ವರ್ಷ ತಿಳಿದ ಮೇಲೆ ಎಲ್ಲ ರೈತರು ತೊಗರಿ ಬಿತ್ತನೆ ಬಗ್ಗೆನೇ ಹೆಚ್ಚಿಗೆ ಗಮನ ಹರಿಸಿ ಬಹಳಷ್ಟು ರೈತರು ತೊಗರಿ ಬಿತ್ತನೆ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಖರೆ ಮಾರ್ಕೆಟ್ ಏನಾಕೈತೆ ಅಂತ ಯಾರಿಗೆ ಅದರ ಅನುಭವ ಇಲ್ಲ. ಬಹಳಷ್ಟು ಜನ ಯಾವ್ದು ಮಾರ್ಕೆಟ್ ಐತಿ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ತೊಗರಿ ಬಿತ್ತನೆ ಮಾಡಕತ್ತಾರ ಅಂತ ನನ್ನ ಅನಿಸಿಕೆ. ಮಾರ್ಕೆಟ್ದಾಗ ಏರುಪೇರು ಆಗ್ಬೋದು, ಅದನ್ನ ರೈತರು ಅತಿಯಾಗಿ ತೊಗರಿನ ಒಂದು ಬಿತ್ತನೆ ಮಾಡೋದ್ರಲ್ಲಿ ಅರ್ಥಿಲ್ಲ. ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಬೆಳೆ ಮಾಡ್ಬೇಕಾಗತ್ತೆ. ಈಗಾಗಲಿನ ಮೊದಲು ಭಾಳ ಗುಲ್ಬರ್ಗ ಡಿಸ್ಟಿಕ್ ತೊಗರಿ ಬೆಳಿತಿದ್ರು, ಲಿಮಿಟೆಡ್ ಇತ್ತು, ಅದು ಸದಾ ಒಂದು ಮಾರ್ಕೆಟ್ ಒಂದು ಲೆವೆಲ್ದಾಗ ಉಳಿತಿತ್ತು. ಯಾವುದೇ ಬೆಳೆ ಮಾರ್ಕೆಟ್ದಾಗ ಹೆಚ್ಚಿಗೆ ಬೆಳೆ ಬತ್ತು ಅಂದ್ರೆ ಅಲ್ಲಿ ಬೆಳೆ ಮಾರ್ಕೆಟ್ ನಿಲ್ಲೋದಿಲ್ಲ ಅನ್ನೋದು ನನ್ನ ಅನುಭವ. ಈ ಸಲ ಏನಾಗತ್ತೆ ಕಾದು ನೋಡ್ಬೇಕು ಅಷ್ಟೇ. ಕೃಷ್ಣಗೌಡರೇ, ತುಂಬಾ ಒಂದು ಪ್ರಮುಖವಾದ ಮಾತನ್ನು ಹೇಳಿದ್ರೆ, ಯಾಕಂದ್ರೆ ನಮ್ಮ ರೈತರು ಮಾರುಕಟ್ಟೆಯಲ್ಲಿ ಸೋತ್ಬಿಟ್ಟಿದ್ದಾರೆ. ಈಗ ನಾವೆಲ್ಲ ಬೆಳಿತೀವಿ, ಖರೆ ಮಾರುಕಟ್ಟೆ ಬಂದ ತಕ್ಷಣ ನಮಗೆ ಅಲ್ಲಿ ಸೋಲು ಎದುರಾಗ್ತದೆ, ಯಾಕಂದ್ರೆ ನಾವು ಪರಿಪೂರ್ಣವಾಗಿ ತಯಾರಾಗಿರುವುದಿಲ್ಲ. ರೈತ ಬಾಂಧವರು ಈಗ ಏನಾಗಿದೆ, ನಾವು ಒಂದು ಬೆಳಿಲಿಕ್ಕೆ ಹೋಗಿ ಮತ್ತೊಂದು ಎಲ್ಲ ಅದನ್ನೇ ಬೆಳೆದ್ಬಿಡೋದು, ಅವಾಗ ಏನಾಗ್ತದೆ, ಜಾಸ್ತಿ ಆವಕಗಳು ಮಾರುಕಟ್ಟೆಗೆ ಬಂದಾಗ ಮತ್ತೆ ಕಡಿಮೆ ಖಂಡಿತ ಆಗಿ ಆಗ್ತದೆ. ಹೆಸರು ಇಷ್ಟು ರೇಟ್ ಇದೆ, ನಾಳೆ ಇನ್ನು 2-3 ತಿಂಗಳು ಏನಾಗುತ್ತೆ ಯಾರಿಗೆ ಗೊತ್ತದು. ಆದರೆ ಖಂಡಿತವಾಗಿ ಕಡಿಮೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಇದಕ್ಕೇನು ಪರಿಹಾರ ಈ ನಮ್ಮ ರೈತ ಬಾಂಧವರಿಗೆ ಏನು ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಒಬ್ಬ ಪ್ರಗತಿಪರ ರೈತರಾಗಿ ಹೇಳ್ಬೋದಾ? ಈ ಮಾರುಕಟ್ಟೆ ವ್ಯವಸ್ಥೆ ಒಳಗೆ ರೈತರಿಂದ ಏನನ್ನು ಮಾಡಕ್ ಸಾಧ್ಯ ಇಲ್ಲ, ಇದನ್ನು ಸರ್ಕಾರ ಮಾಡಲಿಕ್ಕೆ ಸಾಧ್ಯತೆ ಐತಿ. ವೈಜ್ಞಾನಿಕ ಬೆಳೆ ಕಂಡುಕೊಂಡು ಸರ್ಕಾರ ಕೂಡ ರೈತರಿಗೆ ಎಷ್ಟು ಯಾವ್ಯಾವ ವ್ಯಾಪ್ತಿಯೊಳಗೆ ಯಾವ್ಯಾವ ಬೆಳೆ ಬೆಳೆಯಕ್ ಸಾಧ್ಯತೆ ಐತಿ ಅಂತೇಳಿ ಅವರು ಪ್ರತಿಯೊಂದು ಸರ್ಕಲ್ ವೈಸ್ ಆಗಲಿ ಅಥವಾ ಒಂದು ತಾಲೂಕು ವೈಸ್ ಆಗಲಿ ಯಾವ್ಯಾವ ಭೂಮಿಗೆ ಯಾವ್ಯಾವ ಬೆಳೆ ಯೋಗ್ಯ ಐತಿ ಅಂತ ಅದ ಬೆಳೆಯನ್ನ ಶಿಫಾರಸು ಮಾಡಿ ಆ ಬೆಳೆಗೆ ನಿಗದಿತವಾದಂತ ರೈತ ಏನು ಖರ್ಚು ಮಾಡ್ತಾನೆ, ಖರ್ಚು ವೆಚ್ಚ ಎಷ್ಟು ಬರ್ತೈತಿ, ಆ ಖರ್ಚು ವೆಚ್ಚದ ಮೇಲೆ ಅವನಿಗೆ ಏನು ಲಾಭಾಂಶ ಸಿಗಬೇಕು, ಆ ರೀತಿ ಸರ್ಕಾರನ ಕುಂತ ಇದನ್ನು ವೈಜ್ಞಾನಿಕ ಬೆಲೆ ಕಂಡುಕೊಂಡಾಗ ಮಾತ್ರ ಮಾರ್ಕೆಟ್ ಸ್ಥಿರವಾಗಿ ಉಳಿತೈತಿ ಅನ್ನುವಂಥದ್ದು ನನ್ನ ಭಾವನೆ. ಕೃಷ್ಣೇಗೌಡ, ಯಾಕಂದ್ರೆ ನಾವು ಯಾವುದೇ ಕೆಲಸ ಮಾಡ್ತೇವೆ, ನಮ್ಮ ಒಂದು ಮನೆಯಲ್ಲಿ ಮಕ್ಕಳನ್ನ ಸಾಲಿ ಕಲಸ್ತೀವಿ ಅಂತಂದ್ರೆ ಯಾಕೆ ಕಲಸ ಇದ್ದೀವಿ? ಅವ್ರನ್ನ ನಾಳೆ ಉದ್ಯೋಗ ಯಾವ ಉದ್ಯೋಗ ಬರ್ತದೆ, ಅವ್ರಿಗೆ ಉದ್ಯೋಗದಲ್ಲಿ ನೆಲ ನಿಂತು ವರಮಾನ ಸಿಗೋ ಸಾಧ್ಯತೆ ಅದನ್ನೆಲ್ಲ ವಿಚಾರ ಮಾಡ್ತೇವೆ ನಾವು. ಆದ್ರೆ ನಾವು ಬೆಳೆ ಬೆಳಿಬೇಕಿದ್ರು ಎಲ್ಲ ವಿಚಾರ ಮಾಡೋದಿಲ್ಲ ಯಾಕೆ? ನಾವು ಮಕ್ಕಳನ್ನ ಸಾಲಿ ಕಳಿಸ್ಬೇಕಾದ್ರೆ ಇವತ್ತು ಸಾಮಾನ್ಯ ಜನ ಹಿಡ್ಕೊಂಡು ಎಲ್ಲರೂ ಈ ಒಕ್ಕಲ್ತನದಾಗ ಏನು ಲಾಭ ಇಲ್ಲ, ನೌಕರಿ ಒಳಗೆ ಲಾಭ ಐತಿ, ನನ್ನ ಮಗ ಕಲಿತ ಬುದ್ಧಿವಂತಾಗಿ ವಿದ್ಯಾವಂತಾಗಿ ನೌಕರಿ ಮಾಡಿದ್ರೆ ಆರಾಮ್ ಬದುಕ್ತಾನ ಅನ್ನೋಂಥ ಮನೋಭಾವ ಎಲ್ಲ ಸರ್ವ ಜನಾಂಗದವರು ಎಲ್ಲ ಬಡತನ ಶ್ರೀಮಂತರು ಅನ್ನೋದ್ರಲ್ಲಿ ಏನಿಲ್ಲ, ಇಲ್ಲಿ ಎಲ್ಲರೂ ಕೂಡ ಇವತ್ತು ಅವ್ರವ್ರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸೋರಲ್ಲಿ ತಲ್ಲೀನರಾಗ್ಯಾರ. ಈಗ ಅದು ಮುಂದೊಂದು ದಿವಸ ಈ ಕೃಷಿ ಈಗ ಯಾರು ಹೆಂಡಿ ಹಿಡಿಯುವಂತ ಒಂದು ಹಂತಕ್ಕೆ ಉಳಿಯುವುದಿಲ್ಲ ಮುಂದೊಂದು ದಿವಸ. ಆದ್ರೆ ಎಲ್ಲರೂ ಅದನ್ನ ಮಾಡೋ ಉದ್ದೇಶ ಅಷ್ಟೇ. ಈಗ ನಾವು ಒಕ್ಕಲ್ತನ ಅದೇ ರೀತಿ ಮಾಡಬೇಕು ಅಂತಂದ್ರೆ ಒಕ್ಕಲ್ತನ ಅನಿವಾರ್ಯ ಐತಿ ನಮಗ. ಈಗ ಮಕ್ಕಳದ ಸಾಲಿ ಕಲಿಸೋದೊಂದು ಭಾಗ, ಒಕ್ಕಲ್ತನ ನಾವು ಬಿಟ್ಟರೆ ನಡೆಯಂಗಿಲ್ಲ ನಮ್ಮ ಜೀವನ. ವಂಶ ಪರಂಪರೆನ ಒಕ್ಕಲ್ತನ ಮೇಲೆ ಅವಲಂಬಿತ ಅದಾವ್ರು. ಅದ್ರ ಲಾಭ ಆದರೂ ಮಾಡಬೇಕು, ನುಕ್ಸಾನ ಆದರೂ ಮಾಡಬೇಕು. ನಾವು ಸಾಲ ಇವತ್ತು 1 ಲಕ್ಷ ರೂಪಾಯಿ ಸಾಲ ತೆಗೆದು ಬೆಳೆ ಬೆಳೆಕ್ ಹೋಕ್ಕೇವು, ಹೊಳ್ಳಿ 1 ಲಕ್ಷಕ್ಕೆ ಅದು 50,000 ಬಂದೈತೆ ಅಂತೇಳಿ ತಿಳ್ಕೊಂಡು ನಾವು ಬಿಡುವಂತ ಪರಿಸ್ಥಿತಿ ಒಳಗೆ ಇಲ್ಲ ನಮ್ದ ರೈತರ ಒಂದು ವ್ಯವಸ್ಥೆ. ಏನಪ್ಪ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಸಲ ಬೆಳೆಗೆ, ನನಗೆ 1 ಲಕ್ಷ ರೂಪಾಯಿ ಖರ್ಚೊಳಗೆ ನನ್ನ ಬೆಳೆ 50,000 ರೂಪಾಯಿದು ಆಯ್ತಲ್ಲ ಅಂತ ತಿಳ್ಕೊಂಡು ನಾವು ಕೈ ಕಟ್ಟಿಕೊಂಡಿರುವಂತ ಒಂದು ವ್ಯವಸ್ಥೆ ನಮ್ಮ ರೈತರದ ವ್ಯವಸ್ಥೆ ಒಳಗೆ ಇಲ್ಲ. ನಾವೇನೋ ಮತ್ತೆ ಮುಂದಿನ ಕನಸು ಇಟ್ಟುಕೊಂಡು ಮುಂದಿನ ಒಂದು ಕನಸು ನಾಳೆ ಮತ್ತೆ ನಮಗೆ ಮುಂದಿನ ವರ್ಷ ನಮ್ಮ ಮತ್ತೆ ಹೆಚ್ಚಿಗೆ ಸಿಗ್ತೈತೆ ಅಂತ ಮತ್ತೆ ನಾವು 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಹೋಗ್ತೇವೆ. ಏನೋ ಒಂದ್ಸಲ ಎಷ್ಟೋ ವರ್ಷದಾಗ ಒಂದ್ಸಲ ದೊಡ್ಡ ರೇಟ್ ಸಿಕ್ಬಿಡ್ತೈತಿ, ಆ ವರ್ಷ ಅಷ್ಟೇ ತೃಪ್ತಿ ನಾವು. ಉಳಿದ ವ್ಯವಸ್ಥೆ ಒಳಗೆ ರೇಟ್ ಸಿಗದಾಗ ಕೊರಗು ಇದ್ದಿದ್ದ ಇದು. ಹಿಂಗಾಗಿ ಸಾಲ ಮಾಡಿಕೊಂಡು ಅದು ಸೂಲು ಮಾಡಿಕೊಂಡು ರೈತ ಒಮ್ಮೆ ಕೋಪಕ್ಕೆ ಹೋಗ್ತಾನೆ. ಇದ್ರ ಬಿಟ್ಟರೆ ಹೆಚ್ಚಿಗೇನು ರೈತನಲ್ಲಿ ಬೇರೆ ಅನ್ಯ ಮಾರ್ಗನೇ ಇಲ್ಲ ಅವನಿಗಾರ. ಆ ರೈತಕ್ಕೆ ಬಿಟ್ಟು ಬೇರೆ ಏನಾರ ಮಾಡ್ಬೇಕಂತಂದ್ರೆ ಅವಾಗ ವ್ಯವಸ್ಥೆನೇ ಇಲ್ಲ, ಬಿಟ್ಟು ಹೋಗಕ್ ಆಗೋದನೇ ಇಲ್ಲ ಅವ್ನಿಗೆ. ಲಾಸ್ ಆದ್ರೂ ಆ ವ್ಯವಸಾಯ ಮಾಡಬೇಕು, ಲಾಭ ಆದ್ರೂ ಮಾಡಬೇಕು, ಅದನ್ನ ಅನ್ಯ ಮಾರ್ಗನೇ ಇಲ್ಲ ಅವನಿಗೆ. ಕೃಷ್ಣೇಗೌಡರು, ಈಗ ನಮ್ಮಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಅಂದ್ರೆ ಪೆಸ್ಟಿಸೈಡ್ಸ್ಗಳನ್ನು ಉಪಯೋಗ ಮಾಡಿದ ಭೂಮಿ ಹಾಳಾಗ್ತಾ ಇದೆ ಅಂತ ಅನ್ನೋ ಕಲ್ಪನೆಯೊಳಗೆ ಈಗ ನೈಸರ್ಗಿಕ ಕೃಷಿ ಮತ್ತು ಆಮೇಲೆ ಸಾವಯವ ಕೃಷಿ ಅಂತೇಳಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಸಾಕಷ್ಟು ರೈತರು ಅದ ಕಡೆ ವಾಲ್ತಾ ಇದ್ದಾರೆ. ಅಂದ್ರೆ ಮುಚ್ಚಳಿಕೆಯನ್ನು ಉಪಯೋಗ ಮಾಡಿ ಅದಕ್ಕೆ ಸಾಂಪ್ರದಾಯಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ ನಮ್ಮ ಬೆಳೆ ಬೆಳೀಲಿ, ಕಡಿಮೆ ನೀರಿದ್ರು ಕೂಡ ಪೀಕ್ ಬರಲಿ ಅನ್ನೋ ಉದ್ದೇಶಕ್ಕೆ ಸಾಕು ಹಲವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಯಶಸ್ಸನ್ನು ಗಳಿಸಿದ್ದಾರೆ. ಈ ನೈಸರ್ಗಿಕ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಏನು? ಈಗಾಗಲೇ ನಾನು ನೈಸರ್ಗಿಕ ಕೃಷಿನೂ ಕೂಡ ಮಾಡಿದ್ದಾಗೈತಿ ಮತ್ತು ರಾಸಾಯನಿಕ ಕೃಷಿ ಕೂಡ ಮಾಡಿದ್ದಾಗೈತಿ. ನೈಸರ್ಗಿಕ ಕೃಷಿ ಒಳಗೆ ಉತ್ಪನ್ನ ಕಡಿಮೆ ಬರ್ತೈತಿ. ಆ ಉತ್ಪನ್ನ ಕಡಿಮೆ ಬರ್ತೈತೆ ಅಂದ್ರೆ ಆ ಉತ್ಪನ್ನ ಕಡಿಮೆ ಬಂದ ಪ್ರಕಾರ ಮಾರ್ಕೆಟ್ದಾಗ ಹೆಚ್ಚಿನ ದರ ಸಿಕ್ಕರೆ ಏನು ತೊಂದರೆ ಆಗುವುದಿಲ್ಲ. ಆ ಸಾವಯವ ಅನ್ನೋಂಥ ಬೆಳೆಗೂ ಅಷ್ಟೇ ಬೆಲೆ, ರಾಸಾಯನದಿಂದ ಬೆಳೆದಂಥ ಬೆಳೆಗೂ ಅಷ್ಟೇ ಬೆಲೆ ಅಂದಾಗ ಸ್ವಲ್ಪ ರೈತನಿಗೆ ತೊಂದರೆದಾಯಕ, ಅದನ್ನು ಅರ್ಥ ಮಾಡ್ಕೊಳ್ಳಂಗಿಲ್ಲ ಯಾರು. ಅನಂತರ ರಾಸಾಯನ ಹಾಕೋದ್ರಿಂದ ಹೆಚ್ಚಿನ ಇಳುವರಿ, 1 ಎಕರೆಗೆ ನಾವು ಸಾವಯವದೊಳಗೆ 2 ಎಕರೆ 2.5 ಕ್ವಿಂಟಲ್ ಬೆಳೀತಿದ್ರೆ ರಾಸಾಯನ ಹಾಕಿದಾಗ 10 ಕ್ವಿಂಟಲ್ ಬರ್ತೈತೆ, ಹೆಚ್ಚಿನ ಇಳುವರಿ ಬರ್ತೈತಿ. ಹಿಂಗಾಗಿ ಎಲ್ಲರೂ ರಾಸಾಯನ ಹಾಕಿ ಬೆಳಿಬೇಕು ಅನ್ನೋಂಥ ಮನೋಭಾವ ರೈತರಲ್ಲಿ ಬಂದೈತಿ. ಇದ್ರ ಜೊತೆಗೆ ಭೂಮಿ ವಿಚಾರ ಮಾಡಿದಾಗ ಭೂಮಿ ಫಲವತ್ತತೆ ಅನ್ನೋ ಕೂಡ ಹಾಳಾಗಿ ಹೋಗ್ತೈತಿ. ಅದು ಇವತ್ತು ಎಲ್ಲರಿಗೆ ತಿಳಿದೈತಿ. ತಿಳಿದೈತಿ ಅಂದ್ರೆ ಅನಿವಾರ್ಯ ಆಗೈತಿ. ಈಗ ಭಾಳ ಜನ ಎಮ್ಮೆ ಕಟ್ಟಂಗಿಲ್ಲ, ನಂತರ ಕುರಿ ಸಾಕಂಗಿಲ್ಲ, ಆಡು ಸಾಕಂಗಿಲ್ಲ, ಆ ಭೂಮಿಗೆ ಏನನ್ನು ಹಾಕಲಿಲ್ಲ ಅಂತ ಭೂಮಿ ಬೆಳೆಯಂಗಿಲ್ಲ. ಅವಾಗ ಅನಿವಾರ್ಯ ಅವರು ರಸಾಯನ ಬಳಸ್ಬೇಕಾಕತಿ, ಹೆಚ್ಚಿನ ಇಳುವರಿ ತಗೋಬೇಕತಿ, ಮಾರ್ಕೆಟ್ಗೆ ಹೋಗ್ಬೇಕಾಕತಿ. ಇದನ್ನ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಇಲ್ಲ, ಇದಕ್ಕೆ ವ್ಯವಸ್ಥಿತವಾಗಿ ಪೂರ್ವಕವಾಗಿ ಎಲ್ಲರೂ ಪ್ರತಿಯೊಬ್ಬರು ರೈತರ ತಮ್ಮ ಮನೆಯೊಳಗೆ ಹಸು ಸಾಕ್ಬೇಕು, ಎಮ್ಮೆ ಸಾಕ್ಬೇಕು, ಕುರಿ ಸಾಕ್ಬೇಕು, ಆಡು ಸಾಕ್ಬೇಕು, ತಮ್ಮ ನೀಗಿದಷ್ಟು 1-2 ಮಾಡ್ಕೊಂಡು ತಮ್ಮ ಭೂಮಿಗೆ ಅನುಕೂಲ ಆಗುವಂತಹ ಗೊಬ್ಬರಗಳನ್ನು ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ರಸಾಯನ ಮಾಡಿದ್ರೆ ಎರಡು ಭೂಮಿನೂ ಫಲವತ್ತತೆ ಹಾಳಾಗುವುದಿಲ್ಲ, ಇಳುವರಿ ಒಳಗೂ ಹೆಚ್ಚಿಗೆ ಬರ್ತೈತಿ, ಭೂಮಿನೂ ಉಳಿತೈತಿ, ಇಳುವರಿನೂ ಚಲೋ ಬರ್ತೈತಿ. ಸಮ ಪ್ರಮಾಣದಾಗ ಬಳಸಬೇಕು ಸಮಗ್ರ ಕೃಷಿ ಒಳಗೆ ಅಂತ ನಾವು. ಕೃಷ್ಣೇಗೌಡರು, ಅಂದ್ರೆ ತುಂಬಾ ಯಶಸ್ವಿಯಾಗಿ ತಾವು ರೈತರಾಗಿ ಹೆಸರು ಗಳಿಸಿದ್ರೆ ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸ್ತೀರಿ. ಈಗ ತಮ್ಮ ಕುಟುಂಬ ಪರಿಚಯ ಸ್ವಲ್ಪ ಮಾಡ್ಕೊಡ್ಬೋದಲ್ಲ, ನಿಮ್ಮ ಯಶಸ್ಸಿಗೆ ಯಾರು ಕಾರಣೀಕರ್ತರು? ನಮ್ಮ ಕುಟುಂಬದೊಳಗೆ ನನಗೆ 6 ಜನ ಮಕ್ಕಳು, 1 ಇಬ್ಬರು ಗಂಡು ಮಕ್ಕಳು, 4 ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು. ಈಗ ನನಗೆ ಹೆಚ್ಚಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮಗ ಭಾಳಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾರಂತ ನಮ್ಮ ಕೃಷಿ ಅಭಿವೃದ್ಧಿ ಆಗೈತಿ. ಒಬ್ಬ ಮಗ ಶಾಲೆ ಕಲಿತಾನ, ಹೆಣ್ಮಕ್ಳು ಶಾಲೆ ಕಲಿತಾರೆ, ನನ್ನ ಮಗನ ಪ್ರಯತ್ನ ಭಾಳ ಐತಿ. ಇದ್ರ ಜೊತೆಗೆ ನಾವು ಒಬ್ಬ ಹಳೆಯನ್ನು ಕೂಡ ನಮ್ಮ ಭೂಮಿ ಭಾಳ ಇರೋದ್ರಿಂದ ನಮ್ಮ ಹಳೆಯನ್ನು ನನ್ನ ಹತ್ರ ಇಟ್ಟುಕೊಂಡಿನಿ, ಅವ್ನು 4 ಎಕರೆ ಜಮೀನು ಮಾಡಿದ್ದೀನಿ, ಅವ್ನು ನಮ್ಮೊಂದಿಗೆ ಕೆಲಸ ಮಾಡ್ತಾನೆ. ಹಿಂಗಾಗಿ ಈ ಬರುವಂಥ ಲೇಬರ್ನ ಅವರ ಕರ್ಕೊಂಡು ಕೆಲಸ ಮಾಡೋದ್ರಿಂದ ಭೂಮಿಯೊಳಗೆ ಹೆಚ್ಚಿನ ಕೆಲಸ ಆಕೈತಿ. ಮನೆಯವ್ರು ಮಾಡದೆ ಹೋದರೆ ಒಕ್ಕಲ್ತನ ಆಗೋದಿಲ್ಲ ಅನ್ನೋದು ಗೊತ್ತಾಗೈತಿ. ನಮ್ಮ ಮನೆ ಮಕ್ಕಳ ಸತತ ಇದು ಮಾಡ್ತಾರೆ, ಪ್ರಸಂಗ ಬಿದ್ದರೆ ನಾವು ತರುವ ಬರೋದ್ರ ಜೊತೆ ನಾವು ಕೂಡ ಕೆಲಸ ಮಾಡ್ತೀವಿ, ನೀರು ಹಾಕ್ತೀವಿ, ಎಲ್ಲ ಮಾಡಿದಾಗ ಒಂದು ಒಕ್ಕಲ್ತನ ಒಂದು ಸೀಮಿತವಾಗಿ ಉಳಿದೈತೆ. ಅಂತ ಕೃಷ್ಣಗೌಡ, ಈಗ ಸರ್ಕಾರಿ ಯೋಜನೆಗಳು ಸಾಕಷ್ಟು ಈಗ ಸಬ್ಸಿಡಿ ಯೋಜನೆಗಳು ಇರ್ತಾವೆ, ಮತ್ತೆ ಆಮೇಲೆ ಕೆಲವೊಂದಿಷ್ಟು ಬೀಜಗಳನ್ನ ಉಚಿತವಾಗಿ ನೀಡುವಂತದ್ದು, ಸಬ್ಸಿಡಿ ದರದಲ್ಲಿ ನೀಡುವಂತದ್ದು ಒಂದು ಯೋಜನೆ ಇರ್ತಾವ. ಆಮೇಲೆ ಮುಖ್ಯವಾಗಿ ನಾವು ಏನು ಬೆಳಿಬೇಕಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಏನೇನು ಬದಲಾವಣೆ ಅದನ್ನ ಗಮನಿಸಬೇಕಾಗ್ತದೆ ಅಂದ್ರೆ, ನಾವು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಹಿಂದಿನ ಬೆಳಿಲಿಕ್ಕೆ ಆಗುದಿಲ್ಲ, ಮತ್ತೆ ಆಮೇಲೆ ತೊಂದರೆ ಅನುಭವಿಸಬೇಕಾಗ್ತದೆ. ತಾವು ಆ ನಿಟ್ಟಿನೊಳಗೆ ತುಂಬಾ ಸಮರ್ಥರಿದ್ದೀರಿ ಅಂದ್ರೆ, ಎಲ್ಲ ಇಲಾಖೆಗಳ ಜೊತೆ ತಾವು ಒಂದು ಜಾಣ್ಮೆಯಿಂದ ಅವ್ರ ಜೊತೆಗೆ ವ್ಯವಹರಿಸ್ತೀರಿ, ಮತ್ತೆ ಅವ್ರ ಜೊತೆಗೆ ನೀವೆಲ್ಲ ಮಾಹಿತಿ ತಗೊಂಡು ಅದನ್ನ ನಿಮ್ಮ ಒಂದು ಇಳುವರಿ ತೊಂಬರುವಲ್ಲಿ ಅಥವಾ ಇಳುವರಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೀರಿ ಅಂತ ಅನಿಸುತ್ತೆ. ಒಂದು ಸರ್ಟಿಫೈಡ್ ಬೀಜಗಳನ್ನ ತಗೊಳ್ಳೋದ್ರಿಂದ ಈಗ ಕೆಲವೊಮ್ಮೆ ರೈತರ ಬೆಳೆದಂತ ಬೀಜಗಳಲ್ಲಿ ನಮಗೆ ಅಂದ್ರೆ ರೋಗ ಬರುವಂತ ಸಾಧ್ಯತೆಗಳು ಇರ್ತದೆ, ಅವು ಸರಿಯಾಗಿ ಹುಟ್ಟದೇ ಇರುವಂತ ಸಾಧ್ಯತೆಗಳು ಇರ್ತದೆ. ಹೇಗೆ ನೀವು ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆ ಕೆಲಸ ಮಾಡ್ತೀರಿ, ಈ ಒಂದು ನಿಟ್ಟಿನೊಳಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿ ಪ್ರಯತ್ನ ಆಗ್ತಾ ಇದ್ದವು, ಅವರದನ್ನ ಗಮನಿಸಬಹುದಲ್ಲ? ಕೃಷಿ ವಿಜ್ಞಾನಿಗಳಿಗೆ ತಂದು ಅದನ್ನ ಗಮನಕ್ಕೆ ತಂದಾಗ ಕೆಲವೊಂದು ಹೊಸ ಹೊಸ ಬೀಜದೊಳಗೆ ಕೆಲವೊಂದು ಬದಲಾವಣೆ ಕಂಡಾಗ ಹೊಸ ಹೊಸ ರೋಗ ಉತ್ಪತ್ತಿ ಆಗಿರ್ತಾವ. ಅವರು ಹೇಳಿ ಕೇಳಿದ್ರೊಳಗೆ ನಮ್ಮ ಬೀಜನ ನಮ್ಮ ಬೆಳೆನ ನಾಶ ಆಗಿಬಿಟ್ಟಿರ್ತದೆ. ಅದು ಬಂದು ಆ ಬೆಳೆ ತಂದು ಕಿತ್ತ ತಂದು ಅಥವಾ ಅವರು ಸ್ಪಾಟಿಗೆ ಬಂದು ನೋಡಿ ಅದನ್ನ ನೋಡಿ ಇದನ್ನ ನೋಡಿ ಅದನ್ನ ಎನ್ನಿ ತಗೊಡ್ರಿ ಇದನ್ನ ಎನ್ನಿ ತಗೊಡ್ರಿ ಅನ್ನೋದು ನಮ್ಮ ಬೆಳೆ ಎಲ್ಲ ನಾಶ ಹೋಗಿಬಿಟ್ಟಿರ್ತದೆ. ಯಾಕಂದ್ರೆ ಶಾರ್ಟ್ ಪೀರಿಯಡ್ ಇರ್ತದೆ, ಇದು ಅಲ್ಪಾವಧಿ ಬೆಳೆ, 3 ತಿಂಗಳದಾಗ ಬರುವಂತ ಬೆಳೆ. ಅದು ಯಾವುದೋ ಒಂದು ರೋಗ ಕಂಡ್ಬೇಕಾದ್ರೆ ತಿಂಗಳ ನಂತರ 1.5 ತಿಂಗಳ ನಂತರ ನಮ್ಗೆ ರೋಗ ಕಂಡು ಬರ್ತೈತಿ. ಆ ರೋಗ ಅದನ್ನ ಇದನ್ನ ಹೊಡೆದ್ರೊಳಗನ್ನ ಅದ್ರ ಪ್ರಾಕ್ಟಿಕಲ್ದಾಗ ಹೋಗ್ಬಿಡತ್ತಿ. ಅಷ್ಟು ಸರಳವಾದಂತ ಒಂದು ವ್ಯವಸ್ಥೆ ಅದು ಅನಿಸೋದಿಲ್ಲ ಬೆಳೆ ಮೇಲೆ. ಬೆಳೆ ಯಾವುದೋ ಒಂದು ರೋಗ ಇಲ್ಲಾರ್ದ ಬೆಳೀತಂದ್ರೆ ಅದ ಒಂದು ಲಾಭ ರೈತನಿಗೆ. ಆ ಅಲ್ಪಾವಧಿ ಬೆಳೆಗೆ ಯಾವುದೋ ಒಂದು ರೋಗ ಬಂತಂದ್ರೆ ಅಲ್ಲಿ ಏನು ದೌಡ ಅದು ಮುಂದಿನ ವರ್ಷ ಮತ್ತ ಆ ಬೆಳೆಗೇನು ಅನುಕೂಲ ಆಗುದಿಲ್ಲ. ಅದ ರಿಸರ್ಚ್ ಆಗಿ ಆಕೈತಲ್ಲ ಹೊರತಾಗಿ ಸಂಶೋಧನೆ ಆಕೈತಲ್ಲ ಬೆಳೆ ಮೇಲೆ, ಆ ಬೆಳೆ ನಮ್ಮ ಕೈಗೆ ಸಂಪೂರ್ಣ ಇಳುವರಿ ಬರುದಿಲ್ಲ. ಕೃಷ್ಣಗೌಡ್ರೆ, ಇನ್ನೊಂದು ನಮ್ಮ ರೈತನನ್ನು ಕಾಡುವಂತ ಒಂದು ಸಮಸ್ಯೆ ಅಂದ್ರೆ ಬಂಡವಾಳ. ಈಗ ನಾವು ಯಾವುದೋ ಒಂದು ಪೀಕಲ್ಲಿ ಚೆನ್ನಾಗಿ ಬೆಳೆದಿವಿ ಅಂದ್ರೆ ಅದನ್ನ ಉಳಿಸೋದಿಲ್ಲ, ನಾವು ಉಳಿಸಲಾರ್ದೇ ಖರ್ಚು ಮಾಡಿಬಿಡ್ತೀವಿ. ಆಮೇಲೆ ಕೊನೆಗೆ ಮತ್ತೆ ಬಂಡವಾಳಕ್ಕೆ ಮತ್ತೆ ವರ್ತಕರ ಹತ್ತಿರ ಅಥವಾ ಬೇರೆ ಅಲ್ಲಿ ಸಾಲ ಮಾಡಿ ಬಡ್ಡಿ ಸಾಲ ತಗೊಂಡು ತೊಂದರೆ ಅನುಭವಿಸೋರು ಬಹಳ ಬಂದಿದ್ದಾರೆ. ಈ ಬಂಡವಾಳವನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ರೈತ ಬಾಂಧವರು? ಬಂಡವಾಳ ವಿಚಾರದಾಗ ಬಂದಾಗ ಸರ್ಕಾರದವರು ಬ್ಯಾಂಕ್ ಮುಖಾಂತರ ಸೊಸೈಟಿ ಮುಖಾಂತರ ಬೆಳೆ ಸಾಲ ಅಂತ ಕೊಡ್ತಾರೆ. ಆ ಬೆಳೆ ಸಾಲ ತಗೊಂಡು ವ್ಯವಸಾಯ ಮಾಡ್ತಾನ. ವ್ಯವಸಾಯದೊಳಗೆ ಬಂದಂತ ಮಾಲ ಬಂದು ಅವನು ಸಾಲ ಹರಿಬೇಕು ಅನ್ನುವಂತ ಒಂದು ಉತ್ಸಾಹದೊಳಗೆ ರೈತ ಇರ್ತಾನ. ಅದು ಮಾರ್ಕೆಟ್ ಏರುಪೇರುವಾಗ ಅದನ್ನ ಬೆಳೆ ಸಾಲ ತೀರಿಸಲಿಕ್ಕೆ ಆಗುದಿಲ್ಲ. ಮುಂದೆ ಅದ್ರ ಜೊತೆಗೆ ಬೆಳೆ ಜೊತೆಗೆ ಅವನ ಮನೆ ಪ್ರಪಂಚ ಖರ್ಚಿರತ್ತೆ, ಹೆಣ್ಣು ಮಕ್ಕಳು ಮತ್ತೊಂದು ರೋಗ ರುಜಿನ ಉಡುಗೆ ತೊಡುಗೆ ಅವಂದು ಕೂಡ ನೋಡ್ಬೇಕೈತೆ. ಯಾಕಂದ್ರೆ ಒಬ್ಬ ರೈತನ ಹೊರಗೆ ಎಲ್ಲಿ ಕೂಲಿ ಮಾಡಕ್ ಹೋಗುದಿಲ್ಲ, ತಂದೆ ಆದಂತ ಜಮೀನದ ದುಡಿತಿರ್ತಾನ. ಆ ಬಂದಂತ ಬೆಳೆಗೆ ಸರಿಯಾಗಿ ಮಾರ್ಕೆಟ್ ಸಿಗಲಿಲ್ಲ ಅಂತಂದ್ರೆ ಆ ತಗೊಂಡಂತ ಸಾಲನೂ ಕೂಡ ತೀರ್ಸಕ್ ಆಗುದಿಲ್ಲ, ತಾನು ಬದುಕಲಿಕ್ಕೂ ಬಹಳ ಗಂಭೀರ ಪರಿಸ್ಥಿತಿ. ಇಂತಹ ಸಂದರ್ಭದಾಗ ಅನಿವಾರ್ಯ ಅವನ ಹೆಸರು ಖರಾಬ್ ಮಾಡ್ಕೋಬಾರ್ದಂತಂದ್ರ ಹೊರಗಿಂದ 4% ಆದ್ರೂ ತರ್ತಾನ, 3% ಆದ್ರೂ ತರ್ತಾನ, ತಂದ ಆ ಬ್ಯಾಂಕಿಗೆ ಕಟ್ಟಿ ಮತ್ತೆ ಉಲಾಡವಲ್ ಮಾಡ್ಕೋತಾನ. ಆದ್ರೆ ಇಲ್ಲಿ ಬಡ್ಡಿ ಹಂಗ ಬೆಳೀತಾ ಇರ್ತೈತಿ, ಅವ್ನು ತಂದು ಹಾಕಿದ ಕೂಡ ಅದು ಬಡ್ಡಿ ಮತ್ತೆ ಹಾಕೈತಿ, ಮತ್ತೆ ಅವನಿಗೆ ಹೆಚ್ಚುವರಿಯಾಗಿ ತಂದಿರ್ತಾನೆ ಇಲ್ಲಿ ಅದನ್ನು ತನ್ನ ಮನೆ ತಂದಾಗ ತೊಂದರೆ ಹೇಗೆ. ಹಿಂಗಾಗಿ ಅವನು ಸಾಲ ಅದು ಸಾಲ ಬೆಳ್ಕೋತ ಹೋಗ್ತಲ್ಲ ಹೊರತಾಗಿ ಸಾಲ ನಿವಾರಣೆ ಆಗುದಿಲ್ಲ ಸಾಲದಿಂದ. ಏನ್ರಿ ಅದ್ರಾಗ ಒಬ್ಬ ಅವನು ಎಲ್ಲಿ ಹೊರಗೆ ಎಲ್ಲಿ ಹುಟ್ಟಂಗಿಲ್ಲ, ಅವ್ನು ಸರಿಯಾಗಿ ಅವ್ನ ಚಾರಿತ್ರ್ಯ ಸರಿ ಇಲ್ಲ, ಅವ್ನು ಕೊಡಂಗಿಲ್ಲ, ಅವ್ನು ತಿರ್ಗಾ ಕೊಡಂಗಿಲ್ಲ ಬಿಡಪ್ಪ, ಅವ್ನಿಗೆ ಏನು ಕೊಡೋದು ಅಂತಂದ ಅವ್ರಿಗೆ ಬ್ಯಾಂಕಿನ ಕಟ್ಬಾಕಿ ಹಾಕಿಬಿಡ್ತೈತಿ. ಕೆಲವೊಬ್ರು ನಮ್ಮ ಬ್ಯಾಂಕಿನಾಗ ಒಳ್ಳೆ ಹೆಸರು ಉಳಿಸ್ಕೋಬೇಕು, ನಮ್ಮ ಚಾರಿತ್ರ್ಯಕ್ಕೆ ಒದೆ ಆಗಬಾರ್ದು ಅಂತಂದ್ರೆ ತಮ್ಮ ಮರ್ಯಾದೆ ಪ್ರಶ್ನೆಗೆ ಎಲ್ಲಿಯೋ ತಂದು ವ್ಯವಸ್ಥೆ ಮಾಡಿ ಬ್ಯಾಂಕಿನಾಗೂ ತುಂಬ್ತಾರೆ, ಮತ್ತು ಪ್ಲಸ್ ಸಾಲ ಮಾಡಿರ್ತಾರೆ ಹೊರಗೆ. ಹಿಂಗಾಕೋತ ಸಾಲ ಸಾಲ ಸಾಲಾಗಿ ರೈತನಿಗೆ ಅದೊಂದು ದೊಡ್ಡ ಹುತ್ತಾಗಿ ಬೆಳೆದ್ಬಿಡ್ತೈತಿ. ಅಂದ್ರೆ ಸಾಲ ಸುಳಿಯೊಳಗೆ ಸಿಕ್ಕೊಂಡ್ಬಿಡ್ತಾನ. ಇನ್ನೊಂದು ನಮ್ಮ ರೈತ ಬಾಂಧವರು ಎದುರಿಸುವ ಸಮಸ್ಯೆ ಅಂದ್ರೆ ಜೀವನ ಈಗ ಸಾಕಷ್ಟು ರಂಜನೀಯವಾಗಿ ಕೊಟ್ಬಿಟ್ಟದ. ಯಾಕಂದ್ರೆ ಮೊದಲ ಸರಳವಾಗಿ ಜೀವನ ಇತ್ತು, ರೈತನ ಮೇಲ್ ಖರ್ಚು ಬಹಳ ಕಡಿಮೆ ಇತ್ತು, ಈಗ ಎಲ್ಲರೂ ಗಾಡಿ ತಗೊಳ್ತಾರೆ, ಆಮೇಲೆ ಮನೆಯಲ್ಲೆಲ್ಲ ಟಿವಿ. ಅಂದ್ರೆ ಐಷಾರಾಮಿ ಜೀವನಕ್ಕೆ ನಮ್ಮ ರೈತ ಕೂಡ ಮಾರ ಹೋಗಿದ್ದಾನೆ, ಅದು ತಪ್ಪೇನಲ್ಲ. ಆದ್ರೆ ನಮ್ಮ ಬಂಡವಾಳ ಇಟ್ಕೊಂಡು ನೋಡಿದ್ರೆ ಅದು ನಮಗೆ ಮುಂದೆ ಬೆಳಿಲಿಕ್ಕೆ ಏನ್ ಬೇಕು ಅದನ್ನ ನಾವು ಇಟ್ಕೊಂಡು ಮುಂದಿನ ಒಂದು ಯೋಜನೆಗಳನ್ನು ಮಾಡಿ ನಾವು ಇವೆಲ್ಲ ಐಷಾರಾಮಿ ಜೀವನ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ಅನ್ಬಹುದು. ನೀವೇನಂತೀರ ಅದಕ್ಕೆ? ಇವತ್ತಿನ ಸಮಾಜದೊಳಗ ಎಲ್ಲ ಸೌಕರ್ಯಗಳ ಟಿವಿನೋ ಗಾಡಿನೋ ಮತ್ತೊಂದು ಮಗದೊಂದು ಮಾನವನಿಗೆ ಬೇಕಾದಂತ ಸೌಕರ್ಯಗಳು ಹೆಚ್ಚಾದಾಗ ಸಾಮಾನ್ಯ ಜನರು ಒಬ್ಬ ಕೂಲಿ ಅವ ಎಲ್ಲ ಆಯಸರ ಮಾಡ್ತಾನ, ಕರೆ ರೈತ ಮಾಡ್ಬೇಕಂತ ಹೋದ್ರೆ ಫೇಲ್ ಆಗ್ತಾನ. ಬಹಳಷ್ಟು ಜನ ನಾನು ನೋಡ್ತೀನಿ ಅಷ್ಟು ಐಸಾರಾಮಿಗಳು ಯಾರಿಲ್ಲ. ಅನಿವಾರ್ಯ ತಮ್ಗೆ ಎಷ್ಟು ಬೇಕಷ್ಟು ಟಿವಿ ನೋಡಿದವ್ರು ನೋಡ್ತಾರ, ಗಾಡಿ ಬೇಕಾದ್ರೆ ಹೊಲಕ್ಕೆ ಹೋಗಕ್ ಬರಕ್ ಅಷ್ಟೇ ಯೂಸ್ ಮಾಡ್ತಾರ. ಎಲ್ಲಿ ದಾರಿ ತಪ್ಪಿ ಹೆಚ್ಚುವರಿ ಖರ್ಚು ಮಾಡಿದ್ರೆ ಅವ್ನು ಬದಕಾಕ ಆಗೋದಿಲ್ಲ ಅಂತ ಅವ್ನು ಗಮನದಾಗ ಇಟ್ಕೊಂಡು ತನ್ನ ಮಿತಿ ಒಳಗ ತನ್ನ ಚೌಕಟ್ಟಿನಾಗ ಇರ್ತಾನ. ಎಲ್ಲೋ ಒಬ್ಬ ರೈತ ಅದನ್ನು ನೋಡಿಕೊಂಡು ನಾನು ಎಲ್ಲ ಸೌಕರ್ಯ ಐತೆ ಅಂತ ತಿಳ್ಕೊಂಡು ಐಷಾರಾಮಿ ಹಿಡಿದಂದ್ರೆ ಅವ್ನು ಭಾಳ ವರ್ಷ ಬದುಕಾಕೋದಿಲ್ಲ. ತುಂಬ ಕಠೋರ ಮತ್ತು ನಿಷ್ಠವಾದ ಮಾತನ್ನು ಹೇಳಿದ್ರೆ ಸರಿಯಾಗಿ ಹೇಳಿದರೆ ಕೃಷ್ಣೇಗೌಡ. ಈಗ ಇನ್ನೊಂದು ಮುಖ್ಯ ಅಂದ್ರೆ ಈಗ ಮುಂಗಾರು ಪ್ರವೇಶ ಆಗಿದೆ ಅಂದರೆ ಹವಾಮಾನ ತಜ್ಞರು ಹೇಳಿದರೆ ಒಳ್ಳೆ ಮಳೆ ಆಗೋ ಸಾಧ್ಯತೆ ಇದೆ ಅಂತೇಳಿ, ಈಗ ನಿಮ್ಮ ಮುಂಗಾರು ಬೆಳೆಯ ನಿಮ್ಮ ಯೋಜನೆಗಳೇನು? ಮುಂಗಾರಿ ಮಳೆ ಈಗಾಗಲೇನು ಆಗಬೇಕಾಗಿತ್ತು. ರೋಣಿ ಮೃಗ ಆಗಿದ್ರೆ ಹೆಚ್ಚಿನ ರೋಣಿ ಮಳೆ ಆದ್ರೆ ಒಣ್ಣೆಲ್ಲ ಜೋಳ ತಿಂದೆಲ್ಲ ಶಾಸ್ತ್ರ ಮಾಡಿದ್ರೆ. ಮುಂಗಾರಿ ಮಳೆ ಒಳಗೆ ಭಾಳ ಮಹತ್ವದ ಬೆಳೆ ಅಂತಂದ್ರೆ ಮುಂಗಾರಿ ಒಳಗೆ ರೋಣಿ ಮಳೆ. ರೋಣಿ ಮಳೆ ಆದರೆ ಎಲ್ಲ ರೈತರಿಗೆ ಎಲ್ಲ ಬೆಳೆಯನ್ನು ಬೇಕಾದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಐತೆ. ಹಸಿರು, ಉದ್ದು, ಅಲಸಂದಿ, ಯಾವುದೇ ಜೋಳ, ಶೇಂಗಾ, ಪ್ರತಿಯೊಂದು ಭಾಳ ಮಹತ್ವದಂಥ ಮಳೆ ರೋಣಿ ಮಳೆ. ಈಗಾಗಲೇ ಹವಾಮಾನ ಇಲಾಖೆ ತಜ್ಞರು ಮಳೆ ಬರ್ತೈತಿ ಅಂತ ಹೇಳಿದ್ರೆ ಅದರ ಮೇಲೇನೆ ಎಲ್ಲ ಜನ ಹೆಚ್ಚು ಕಡಿಮೆ ಕೆಲವೊಬ್ಬರು ಜನ ಬಿತ್ತಾರೆ, ಇನ್ನೂ ಜನ ಬಿತ್ತುವಂಥ ಹಂತದಾಗ ಅದರ ಅದು ಒಳ್ಳೆ ರೀತಿಯೊಳಗೆ ಮಳೆ ಆದರೆ ಏನಾರ ಅಷ್ಟು ಸ್ವಲ್ಪ ರೈತರಿಗೆ ಒಳ್ಳೇದಾಗ್ತೈತಿ. ಈಗಾಗಲೇ ಮಳೆ ಆಗಿದ್ರೆ ಹೆಚ್ಚಿನ ಲಾಭ ಆಗ್ತಿತ್ತು. ಇನ್ಮೇಲೆ ಮಳೆ ಆದ್ರೆ ಅಷ್ಟು ಪ್ರಮಾಣದಾಗೇನು ಇಳುವರಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಮುಂಗಾರಿ ಇನ್ಮೇಲೆ ಮಳೆ ಆಗೋದ್ರಿಂದ ಅಷ್ಟೇನು ದೊಡ್ಡ ಪ್ರಮಾಣದಾಗ ಇಳುವರಿ ಬರೋದಿಲ್ಲ. ಈಗ ರೋಣಿ ಮಳೆ ಆಗಿದ್ರೆ ಮಾತ್ರ ಹೆಚ್ಚಿನ ಪ್ರಮಾಣದಾಗ ಮುಂಗಾರಿ ಬೆಳೆಯಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಬಹಳ ಸಂತೋಷ ಕೃಷ್ಣೇಗೌಡ. ಈಗ ತಾವು ಒಬ್ಬ ಯಶಸ್ವಿ ರೈತರಾಗಿ, ಯಾಕಂದ್ರೆ ಯಾವುದೇ ಒಂದು ಯಶಸ್ವಿ ವ್ಯಕ್ತಿಯನ್ನು ನೋಡಿದಾಗ ಮುಂದಿನ ದಾರಿ ಅವ್ರಿಗೆ ಸ್ಪಷ್ಟ ಇರ್ತದೆ, ಏನೇನು ಮಾಡಬೇಕು ಮುಂದೆ, ಇನ್ನೊಂದು ಎರಡು ವರ್ಷದಲ್ಲಿ ಏನು ಮಾಡ್ತೀವಿ, ಮುಂದೆ ನಾವು ಏನು ಯೋಜನೆಗಳು ಏನೇನು ಅನ್ನೋದೆಲ್ಲ ಗೊತ್ತಿರ್ತದೆ. ಆ ದೃಷ್ಟಿಯೊಳಗೆ ಒಬ್ಬ ಯಶಸ್ವಿ ರೈತರಾಗಿ ತಾವು ಮುಂದೆ ಏನೇನು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಹೇಳ್ಬೋದಾ? ಮುಂದಿನ ದಿನಮಾನದಾಗ ಇವತ್ತಿನ ಒಂದು ಪರಿಸ್ಥಿತಿ ಒಳಗೆ ಲೇಬರು ಮತ್ತೊಂದು ಮಗದೊಂದು ನೋಡಿದಾಗ ಭಾಳಷ್ಟು ಜಮೀನು ಇರೋದ್ರಿಂದ ಏನು ಅರ್ಥ ಇಲ್ಲ. ಹಿಂಡೊಲ ಇರೋಕ್ಕಿಂತ ತುಂಡೊಲ ಇರಬೇಕು ಅನ್ನುವಂಥ ಒಂದು ಗಾದೆ ಮತ್ತು ಪ್ರಕಾರ ಸ್ವಲ್ಪ ಜಮೀನದಲ್ಲಿ ಹೆಚ್ಚಿನ ಗೊಬ್ಬರ ಹಾಕಿ ಎಕರೆಕ ಹೆಚ್ಚಿನ ಪ್ರಮಾಣದಾಗ ಇವತ್ತೊಂದು ಕೂರಿಗೆ ಬೆಳುವಷ್ಟು ಕೂರಿಗೆಯಲ್ಲಿ ಬೆಳುವಷ್ಟು ಉತ್ಪನ್ನ ಒಂದೇ ಎಕರೆದಲ್ಲಿ ಬರುವಂಥ ಒಂದು ವಿಚಾರನ್ನು ನಾವು ಇಟ್ಟುಕೊಂಡು ಬರೋ ದಿನಮಾನದಾಗ ಮಿತವಾಗಿ ಜಮೀನದೊಳಗನೆ ಹೆಚ್ಚಿನ ಲಾಭ ತಕ್ಕೊಳ್ಳೋದು, ಶ್ರಮ ಕಡಿಮೆ ಇರ್ತೈತಿ, ಹೆಚ್ಚಿನ ಲಾಭ ಬರಬೇಕು, ಅದನ್ನು ಹೆಚ್ಚಿಗೆ ಗೊಬ್ಬರ ಅದು ಹಾಕಿ ಮ್ಯಾಕ್ಸಿಮಮ್ ಉತ್ಪನ್ನ ಬರುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅದರ ಜೊತೆಗೆ ಮತ್ತೀಗ ಸೋಲಾರ ಬಳಕೆ ಆಗಬೇಕು ಕರೆಂಟ್ ಜೊತೆಗೆ. ಆನಂತರ ಶೆಡ್ ನಟ್ ನಾವು ಉಪಯೋಗ ಮಾಡಿಕೊಂಡು ಪಾಲಿ ಹೌಸ್ ಮಾಡಿಕೊಂಡು ಪಾಲಿ ಹೌಸ್ದಾಗ ಹೆಚ್ಚಿನ ಬೆಳೆ ಒಂದು ಎಕರೆದಾಗ ಸಾಕಷ್ಟು ಬೆಳೆಯಕ್ಕೆ ಸಾಧ್ಯತೆಗಳದಾವ. ಅದನ್ನ ನಾವು ಕಂಡುಕೊಂಡು ಮುಂದೆ ಸುಧಾರಣೆ ಒಳಗೆ ಹೈಟೆಕ್ ದೊಳಗ ಹೋದ್ರನ್ನ ಒಂದು ರೈತಕಿ ಒಳಗೆ ಹೆಚ್ಚಿನ ನಾವು ಏನೋ ಖರ್ಚು ವೆಚ್ಚ ಮಾಡಿದ್ರು ಸಲ್ತತಿ, ಆ ಟೈಪ್ ನಾವು ಮಾಡ್ಬೇಕು ಅನ್ನೋಂತ ಒಂದು ಪ್ರಶ್ನೆ ಕೊಟ್ರೆ. ಒಬ್ಬ ಹೊಸ ರೈತ ಇದ್ದಾನೆ, ಸಣ್ಣ ರೈತ ಇದ್ದಾನೆ, ಸಣ್ಣ ಯುವಕ ಇದ್ದಾನೆ, ನಾನು ಏನಾದ್ರು ಬೆಳಿಬೇಕು, ನಾನು ಮಾಡ್ಬೇಕು, ಎಲ್ಲ ಮಾಹಿತಿ ತಗೊಂಡು ಅನ್ಕೊಳ್ಳಿ, ಅವ್ರು ಯಾರ್ಯಾರನ್ನ ಸಂಪರ್ಕಿಸ್ಬೇಕು, ಮತ್ತೆ ಯಾವ ರೀತಿ ಯಶಸ್ವಿಯಾಗಿ ಮುಂದೆ ಬರ್ಬೋದು, ಯಾವ ಇಲಾಖೆಗಳನ್ನ ಸಂಪರ್ಕಿಸ್ಬೇಕವ? ಒಬ್ಬ ಸಣ್ಣ ರೈತ ಅಂದ್ರೆ ಕೃಷಿ ವಿಜ್ಞಾನಿಗಳನ್ನ ಭೇಟಿಯಾಗಿ ಅವರಿಂದ ಹೆಚ್ಚಿನ ಮಾಹಿತಿ ತಗೋಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ನಾವು ಕೋಶ ಓದಿ ನೋಡಿ ದೇಶ ತಿರುಗಿ ನೋಡಂತ ಹೇಳ್ಯಾರ. ಆ ರೀತಿ ಅವ್ ಎಲ್ಲ ಕಡೆ ತಿರುಗಿ ಒಂದು ಒಂದು ರೈತರು ಎಲ್ಲೆಲ್ಲಿ ಏನೇನು ಮಾಡ್ಯಾರ, ಯಾರ್ಯಾರ ಮುಂದುವರೆದ ರೈತರದಾರ ಅಂತ ಪ್ರತಿಯೊಂದರೊಳಗೆ ಪೇಪರ್ದಾಗ ಬರ್ತಿರ್ತಾವ ಅಥವಾ ಕಿವಿಯಿಂದ ಕೇಳ್ತಿರ್ತಾರ, ಯಾರೋ ಮಾತಾಡ್ತಿರ್ತಾರ, ಅವ ಎಲ್ಲೋ ಟೈಮ್ ವ್ಯರ್ಥ ಮಾಡಲಾರ್ದ ಅವ್ರ ಹತ್ತಿಯಲ್ಲಿ ಹೋಗಿ ಅದನ್ನೆಲ್ಲ ಅನುಭವ ತಗೊಂಡು ಸ್ವಲ್ಪರಾಗ ಸ್ವಲ್ಪ ಜಮೀನಿದ್ರು ಕೂಡ ಹೆಚ್ಚಿನ ಲಾಭ ತಗೊಳಕ್ಕೆ ಪ್ರಯತ್ನ ಮಾಡಿದ್ರೆ ಅವ ಯಶಸ್ವಿ ಆಗ್ತಾನಂತ ನಾನು. ಈಗ ಪ್ರಮುಖವಾಗಿ ಕೃಷ್ಣೇಗೌಡರೆ, ರೈತರು ಎದುರಿಸಿರ್ತಿರುವಂಥ ಸಮಸ್ಯೆ ಅಂದರೆ ಆಳಿನ ಸಮಸ್ಯೆ, ಆಳು ಸಿಗ್ತಾ ಇಲ್ಲ. ಸೊ ಅದನ್ನು ಯಾವ ರೀತಿ ನಾವು ನಿರ್ವಹಿಸ್ಬೋದು, ಯಾಕಂದ್ರೆ ಈಗ ಸಾಕಷ್ಟು ಯಂತ್ರಗಳು ಬಂದವು, ಯಂತ್ರಗಳ ಉಪಯೋಗದಿಂದ ನಾವು ಅದನ್ನು ನಾವು ನಿರ್ವಹಣೆ ಮಾಡ್ಬೋದು ಹೇಗೆ, ಅಂದರೆ ಅದೇ ಒಂದು ತೊಂದರೆಯಾಗಿ ಭವಿಷ್ಯಕ್ಕೆ ಕಲ್ಲಾಗಬಾರ್ದಲ್ಲ. ಈಗಾಗಲೇ ಯಂತ್ರಗಳ ಉಪಯೋಗದಿಂದನೇ ಲೇಬರ್ದು ಒಂದು ಸ್ವಲ್ಪ ಸಮಸ್ಯೆ ಇದಾವಂತ ಬಳಕೆಯಲ್ಲಿ ನಾವೆಲ್ಲ ಇದೇವು. ಈ ಹಿಂದೆ ನಾವೆಲ್ಲ ಎತ್ತಿನಿಂದ ಉತ್ತಿ ಬಿತ್ತುವಂಥ ವ್ಯವಸ್ಥೆ ಮಾಡ್ತಿದ್ದೀವಿ, ಈಗೆಲ್ಲ ಟ್ರ್ಯಾಕ್ಟರ್ ಚಾಲಿತಿಂದ ಬಿತ್ತೇವು. ಬಿತ್ತೇವು ಅಂದ್ರೂ ಅನಿವಾರ್ಯ ಲೇಬರ್ ಬೇಕೇ ಬೇಕು. ಆ ಲೇಬರ್ ಹಿಂದೆ ಒಂದು ಒಬ್ಬ ಮನುಷ್ಯ ಮಾಡುವಷ್ಟು ಕೆಲಸನ ಇವತ್ತು 20 ಜನ ಆದರೂ ಕೂಡ ಮಾಡೋಕ್ಕಾಗೋದಿಲ್ಲ. ಹೆಸರಿಗೆ ಮಾತ್ರ ಜನಸಂಖ್ಯೆ ನಮ್ಮ ಹೊಲದಾಗ ಒಂದು 20 ಆಳದವಪ್ಪ ಅಂತ ಹೇಳ್ಬೋದು, ಒಬ್ಬ ಮಾಡುವಷ್ಟು ಕೆಲಸ ಹಿಂದೆ ಇವತ್ತಾಗೋದಿಲ್ಲ. ಹೀಗಾಗಿ ಲೇಬರ್ ಮೇಲೆ ಅವಲಂಬಿತನ ಆಗಿ ನಾವೇನೋ ಮಾಡ್ಬೇಕಂದ್ರೆ ಒಕ್ಕಲ್ತನದೊಳಗೆ ಏನೂ ಆಗೋದಿಲ್ಲ. ನಮಗೇನು ಸಾಧ್ಯತೆ ಐತಿ, ಕೆಲವೊಂದಿಷ್ಟು ಯಂತ್ರೋಪಕರಣಗಳನ್ನು ನಾವು ಉಪಯೋಗ ಮಾಡ್ಬೇಕಾಕತಿ. ಆ ಯಂತ್ರೋಪಕರಣಗಳ ಲೆಕ್ಕಾಚಾರ ಮೇಲೆ ನಾವು ಕೂಡ ಅದಕ್ಕೆ ಏನು ಮಾಡಬೇಕು, ಯಾವ ಕಾಲಕ್ಕೆ ಏನೇನು ಮಾಡಬೇಕು, ತಿಥಿ ಮಿತಿ ನೋಡಿಕೊಂಡು ಅದ ನೋಡಿ ಅರಗಂದರ ಬೆದಿ ನೋಡಿ ಬಿತ್ತಂದರ ಆ ಟೈಪ್ ಮಾಡಿಕೊಂಡು ವ್ಯವಸಾಯದೊಳಗೆ ಸ್ವಲ್ಪ ಬದಲಾವಣೆ. ವಿಸ್ತೃತವಾಗಿ ಮಾಹಿತಿ ನೀಡಿದ್ರೆ ಕೃಷ್ಣೇಗೌಡ ಸಂತೋಷ. ಈಗ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನಕ್ಕೆ ಈ ಸವಾಲುಗಳನ್ನ ಜೀವನ, ಈಗ ರೈತನ ಜೀವನ ಅಂದ್ರೆ ತಮ್ಮ ಇಡೀ ಸಂದರ್ಶನದುದ್ದಕ್ಕೂ ಅದೇ ಇದೆ. ಅವ್ರು ಎಷ್ಟು ಸವಾಲುಗಳು ಬಂದರೂ ಕೂಡ ಅಂಜದೆ ಮುನ್ನಡೆಯುವಂತ ಪ್ರವೃತ್ತಿ ಇದ್ದಾಗ ಮಾತ್ರ ಯಶಸ್ವಿ ಆಗ್ತಾನೆ ರೈತ. ಯಾವ ರೀತಿ ನಮ್ಮ ರೈತ ಬಾಂಧವರಿಗೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಏನನ್ನ ಅವರು ಮಾಡ್ಬೇಕು, ಒಂದೆರಡು ಕಿವಿ ಮಾತು ಹೇಳ್ಬೋದಾ? ರೈತರು ಯಶಸ್ವಿ ಆಗ್ಬೇಕು ಅಂತಂದ್ರ ಪ್ರತಿಯೊಂದು ಈ ಟಿವಿ ಒಳಗೆ ಬರುವಂತ ಕೃಷಿ ಬಗ್ಗೆ ನೋಡ್ಬೇಕಾಗತ್ತೆ, ಅನಿವಾರ್ಯ ನೋಡಬೇಕು ಟಿವಿ, ಅನಿವಾರ್ಯ ಅವರಿಗೆ. ಈ ಕಿಸಾನ್ ಇರ್ಬೋದು, ಚಂದನ ಇರ್ಬೋದು, ಆನಂತರ ಒಂದು ಕಿಸಾನ್ ಟಿ ವಿ ಅಂತ ಹಿಂದಿ ಒಳಗೆ ಬರ್ತೈತಿ. ಹಿಂದಿ ಭಾಷೆ ಬಂದ್ರೆ ಇನ್ನೂ ಸ್ವಲ್ಪ ಅನುಕೂಲ ರೈತರಿಗೆ. ಹಿಂದಿ ಬರೋದ ಭಾಷೆ ಬರೋರು ಚಂದನ್ ಟಿ ವಿ, ಕೆಲವೊಂದು ಟಿ ವಿ ಒಳಗೆ ಮುಂಜಾನೆ ಮತ್ತು ಸಂಜೀಕ ಕೃಷಿ ಬಗ್ಗೆ ಮಾಹಿತಿ ಇರ್ತೈತಿ, ಅಲ್ಲಿ ನೋಡ್ಬೇಕಾಕತಿ. ರೇಡಿಯೋನೂ ಕೂಡ ಅಷ್ಟೇ ಮುಖ್ಯ, ರೇಡಿಯೋ ಕೇಳಬೇಕಾಕತಿ. ಅದ್ರೊಳಗೆ ರೇಡಿಯೋ ಒಳಗೆ ಚಿತ್ರ ಬರಂಗಿಲ್ಲ, ಚಿತ್ರ ಬರಂಗಿಲ್ಲ ಅಂದ್ರೂ ಧ್ವನಿ ಇರ್ತೈತಿ. ರೇಡಿಯೋನು ಕೂಡ ಅಷ್ಟೇ ಮುಖ್ಯ. ರೇಡಿಯೋ ಅವನ್ನ ಟಿ ವಿ ಏನಾಗತ್ತಂದ್ರೆ ಮಣಿ ಒಳಗೆ ನೋಡ್ಬೇಕು, ಅವ್ನು ಕುತ್ಕೊಂಡು ಕರೆಂಟ್ ಇದ್ದಾಗನ ರೇಡಿವೆ ಬೇಕಾದಾಗ ಹಚ್ಚಿ ಬೇಕಾದಾಗ ಕೇಳ್ಬೋದು. ಅವ್ನು ಹಿಂಬಾಲ್ ಇಟ್ಕೊಂಡು ಒಂದು ಸಣ್ಣ ರೇಡಿವೆ, ಇವತ್ತು ಪ್ಯಾಕೆಟ್ ನಾವು ರೇಡಿವೆ ರೇಡಿವೆ ಅವನ ಹತ್ರ ಇದ್ರೂ ಭಾಳ ಒಳ್ಳೆಯದು. ರೇಡಿಯೋನಿಂದ ಭಾಳಷ್ಟು ಸುಧಾರಣೆ ಆಗ್ತಾನಂತ ನನ್ನ ರೈತ ಸುಧಾರಣೆ ಆಗ್ತಾನಂತ ನನ್ನ ಅನುಭವ. ಆನಂತರ ವ್ಯರ್ಥ ಅಲ್ಲೇ ಇಲ್ಲೇ ತಿರುಗುದು ಅಥವಾ ಊರೊಳಗೆ ಕಟ್ಟಿಕೊಂಡಿರೋದು ಅಂತ ಹರಟೆ ಹೊಡೆದು ಸೂಕ್ತಲ್ಲ. ಹರಟೆ ಹೊಡೋಕ್ಕಿಂತ ಒಂದು ಒಳ್ಳೆ ವಿಚಾರದಿಂದ ಅವರು ಮುಂದಾಲೋಚನೆ ಇಟ್ಟುಕೊಂಡು ಒಂದು ಕನಸು ಕಟ್ಟಬೇಕಾಯ್ತು. ರೈತ ನಾನು ಅಷ್ಟು ಬೆಳಿಬೇಕು, ಇವತ್ತು ಈ ವರ್ಷ ಇಷ್ಟು ಬೆಳೈತಿ, ಮುಂದಿನ ವರ್ಷಕ್ಕೆ ನಾನು ಒಂದು ಎಕರೆದಾಗ ಈ ವರ್ಷ ನಾನು ಒಂದು ಟ್ರಕ್ ಉಳ್ಳಿಗಡ್ಡೆ ಬೆಳೆದಿನ ಅಂದ್ರೆ ಮುಂದಿನ ವರ್ಷ ದಿ ಟ್ರಕ್ ಬೆಳಿಬೇಕು, ಗೊಂಜಾಳ ಈ ಸಲ ನಾವು 20 ಕ್ವಿಂಟಲ್ ಬೆಳಿದ್ರೆ 40 ಕ್ವಿಂಟಲ್ ಬೆಳಿಬೇಕು. ಇವೆಲ್ಲ ಕನಸು ಕಾಣ್ತಿರ್ಬೇಕು, ಅವ್ನು ಆಸೆ ಇರಬೇಕು. ಆಸೆ ಅಂದ್ರೆ ದುರಾಸೆ ಇರಬಾರ್ದು, ಈ ಆಸೆ ಇರಬೇಕು, ದುಡಿಮೆ ಮಾಡಬೇಕು, ನಾ ಇಷ್ಟು ಗಳಿಸ್ಬೇಕು ಅಂತ ಛಲ ಇರಬೇಕು. ಆ ಛಲದ ಮೇಲೆ ಹೋರಾಟ ಮಾಡಿದ್ರೆ ನಾವು ಸಕ್ಸಸ್ ಆಗ್ತಾನೆ. ಕೃಷ್ಣೇಗೌಡ ಬಹಳ ಸಂತೋಷ, ಇಲ್ಲಿವರೆಗೆ ವಿಸ್ತೃತವಾಗಿ ಮಾತಾಡಿದ್ದೀರಿ, ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿದ್ದೀರಿ, ಮತ್ತೆ ರೈತ ಏನೇನು ಒಂದು ಗೊಂದಲಗಳಲ್ಲಿ ಇದ್ದಾನೆ ಮತ್ತೆ ಹೇಗೆ ಹೊರಗೆ ಬರಬೇಕು ಅನ್ನೋದು ಕೂಡ ಚರ್ಚೆ ಮಾಡಿದ್ದೀರಿ. ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಅಂತ ಹೇಳ್ತೀರಿ. ಬಹುಶಃ ಸರ್ಕಾರ ಅದ್ರಿಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ, ಹೊಸ ಹೊಸ ನೀತಿಗಳನ್ನು ಜಾರಿ ತರ್ತಾ ಇದೆ. ಆದರೆ ನಮ್ಮ ರೈತ ಅದನ್ನ ಮಾರುಕಟ್ಟೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಶಸ್ವಿ ಮುನ್ನಡಲಿ ಅಂತ ಹಾರೈಸ್ತಾ ಇಲ್ಲಿವರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಉತ್ತಮ ಮಾಹಿತಿಯನ್ನು ನೀಡಿದ್ದೀರಾ. ಒಬ್ಬ ಪ್ರಗತಿ ರೈತರಾಗಿ, ಯಶಸ್ವಿ ರೈತರಾಗಿ ನಮಗೆ ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮತ್ತೆ ನಮ್ಮ ಆಕಾಶವಾಣಿ ವಿಜಯಪುರದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಕೃಷ್ಣೇಗೌಡ್ರಿ ನಮಸ್ಕಾರ, ತಮಗೂ ಕೂಡ ನಮಸ್ಕಾರ. ಇದುವರೆಗೆ ತರಡಲ್ಗಿ ಗ್ರಾಮದ ಪ್ರಗತಿಪರ ರೈತರಾದ ಕೃಷ್ಣೇಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡೊಳ್ಳಿನ ಕೈಪಟ್ಟು ಮಾಲಿಂಗಪ್ಪ ನಿಂಗಪ್ಪ ದನಗಾರ್ ಮತ್ತು ತಂಡದವರಿಂದ. ಎಂಟು ಮಾತ್ರ ಮಾತಾಡ